ಶಿಕ್ಷಣ ಮತ್ತು ಗ್ರಾಹಕ ರಕ್ಷಣೆ ಪ್ರತಿಭನ ಹಕ್ಕು. ಆಕಾಶವಾಣಿ ಹೊಸಪೇಟೆ. ಗ್ರಾಮಾಂತರಂಗ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇರುವ ನಮ್ಮ ಎಲ್ಲ ರೈತ ಬಂಧುವರಿಗೆ ಶರಣು ಶರಣಾರ್ಥಿಗಳು. ರೈತ ಬಂಧುವರು ಇವತ್ತಿನ ಗ್ರಾಮಾಂತರಂಗ ಕಾರ್ಯಕ್ರಮದೊಳಗೆ ಕೃಷಿ ಅನುಭವ ಕುರಿತು ರೈತರಾದ ಶ್ರೀ ಬಜರಂಗಬಲಿ ಅವರೊಂದಿಗೆ ಸಂದರ್ಶನ, ನಂತರ ಗಿರೀಶ್ ವಿ ಪಾಟೀಲ್ ಅವರಿಂದ ರೈತರಿಗೆ ಸಲಹೆ ಇವೆಲ್ಲ ಇದ್ದಾವೆ, ಕೇಳೋಣಂತೆ. ಇದೀಗ ಕೇಳಿ ರೈತ ಬಂಧುವರೇ, ಕೃಷಿ ಅನುಭವ ಕುರಿತು ರೈತರಾದ ಶ್ರೀ ಬಜರಂಗಬಲಿ ಅವರೊಂದಿಗಿನ ಸಂದರ್ಶನವನ್ನು. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ ಸರ್. ತಮ್ಮ ಹೆಸರು? ಬಜರಂಗ ದೊರೆ. ಬಜರಂಗ ದೊರೆ, ಇದರಲ್ಲಿ ಬಜರಂಗ ಬಲಿ ಅಂತನೂ ರೆಕಾರ್ಡ್ಸಲ್ಲಿದೆ? ಅದೈತ್ರಿ, ಅವಾಗ ನಮ್ಮ ಹಿರಿಯರ ಕಾಲಕ್ಕೆ ಶಾಲೆ ಒಳಗೆ ಬಜರಂಗ ಬಲಿ ಅಂತ ಹೆಸರಿಟ್ಟಾರ. ನಾವು ದೊರೆಗಳಲ್ಲ, ಬಜರಂಗ ದೊರೆ ದೊರೆ ಅಂತ ದೊರೆ ಅಂತಾರೆ ನಮ್ಗೆ. ನೀವು ದೊರೆಗಳ? ಹೌದ್ರಿ. ರಾಜರು? ರಾಜರು ಅಂದ್ರೆ ರಾಜರ ವಂಶಸ್ಥರು? ವಂಶಸ್ಥರು ಸರ್. ಹೌದ್ರಿ? ಹೌದ್ರಿ. ಈಗಲೂ ಕರೀತಾರ ಜನ ನಿಮ್ಮನ್ನ? ಕರೀತಾರೆ, ದೊರೆ ದೊರೆಗಳೇ ಅಂತ ಕರೀತಾರೆ. ಈಗ ನಾವೆಲ್ಲ ಬೇಸಾಯ ಮಾಡಕತ್ತೀವಿ. ವ್ಯವಸಾಯ ಮಾಡ್ತಾ ಇದ್ದೀರಿ ಈಗ? ಅಂದ್ರೆ ನಿಮ್ಮ ವಂಶದವರು ಹಿಂದೆ ದೊರೆಗಳಾಗಿದ್ರು ಅಂತಾನ? ದೊರೆಗಳಾಗಿದ್ರು, ನಾವು ದೊರೆಗಳಾಗಿ ಅದೀವ್ರಿ. ಅಂದ್ರೆ ನೀವು ಗ್ರಾಮಕ್ಕೆ ಏನಾದರೂ ಯಜಮಾನಿಕೆ ಆತರ ಇದೆಯಾ? ಅವೆಲ್ಲ ಒಳದೋಗಿ ಅವಾಗ ಊರಿನ ಚೇರ್ಮನ್ಗಳಂದ್ರೆ ನಾವಾಗಿರ್ಬೇಕು. ಅವಳು ನಮ್ಮ ಹಿರಿಕರ, ನಮ್ಮ ತಾತ ಮುತ್ತಾತ, ನಮ್ಮ ತಂದೆ. ನಿಮ್ ಕಾಲಕ್ಕೆ ತಪ್ಪು ಹೋಗಿದೆ ಇದೆಲ್ಲ. ಈಗ ಪ್ರಜಾಪ್ರಭುತ್ವ, ಪ್ರಜಾಪ್ರಭುತ್ವ. ಈಗ ನೀವು ಸಾಮಾನ್ಯ ರೈತರು? ಈಗ ನಾವು ಸಾಮಾನ್ಯ ರೈತರೇ. ಸತ್ಯ. ಬಜರಂಗ ಬಲಿ ಅನ್ನೋದು ದಾಖಲಾತಿಯಲ್ಲಿ ಇರತಕ್ಕಂಥ ಹೆಸರು, ಆದರೆ ನಿಮ್ಮ ಹೆಸರು ಬಜರಂಗ ದೊರೆ. ದೊರೆ ದೊರೆ. ತಂದೆಯವ್ರ ಹೆಸರು? ನವಾಬ್ ನಾಯಕ್ ದೊರೆ. ಓಹೋ, ನವಾಬ್ ನಾಯಕ್ ದೊರೆ. ಅಜ್ಜವ್ರ ಹೆಸರು? ಅಜ್ಜರ ಹೆಸರು ಕನಕಪ್ಪ ನಾಯಕ್ ದೊರೆ. ಓ, ಹೀಗೆ ನಿಮ್ಮ ವಂಶದವರೆಲ್ಲ ದೊರೆಗಳಾಗೇ ಇದ್ದಾರೆ. ಬಜರಂಗ ದೊರೆಯವರೇ, ನಿಮ್ಮ ವ್ಯವಸಾಯ ಹೇಗಿದೆ ಈಗ, ಏನೇನು ಬೆಳೀತಾ ಇದ್ದೀರಿ? ಪರವಾಗಿಲ್ಲರಿ, ನಾವು ಶೇಂಗಾ, ಸೂರ್ಯಪಾನ, ಕಾಯಿಪಲ್ಯ ಇಂಥವೆಲ್ಲ ಬೆಳಿತೀವ್ರಿ. ತೊಗರಿ ಹಾಕ್ತೀವಿ. ತೊಗರಿ ಎಲ್ಲ ಬೆಳಿತೀವ್ರಿ? ಬೆಳಿತೀವ್ರಿ ಸರ್. ಈಗ ಬಜರಂಗ ದೊರೆಯವರೇ, ಈಗ ಎಷ್ಟು ಎಕರೆ ಭೂಮಿ ಇದೆ ನಿಮಗೆ? ನಮ್ಮದು 2.5 ಎಕರೆ ಇದ್ರಿ ಸ್ವಂತ, ನಮ್ದೇ. ಹಾಂ ಹಾಂ. ಅದು ತಂದೆಯವರಿಂದ ಬಂದಿದ್ದ? ತಂದೆಯವರಿಂದ ಬಂದಿದ್ದು. ಹಾಂ, 2.5 ಎಕರೆಯಲ್ಲಿ ನೀವು ಕೃಷಿ ಮಾಡ್ಕೊಂಡಿದ್ದೀರಿ. ಹ್ಞೂ ರೀ. ಮೊದಲು ಈ ಕೃಷಿ ಪದ್ಧತಿ ನಿಮ್ಮಲ್ಲಿ ಕೃಷಿ ಇತ್ತ ಅಥವಾ ಮಧ್ಯದಲ್ಲಿ ಬಂದಿದ್ದ? ನಮ್ಮ ತಂದೆ ಕಾಲದಿಂದ ಇತ್ತರಿ ಅದು ಕೃಷಿ. ಅವಾಗ ಕರೆಂಟ್ ಇರ್ತಿದ್ದಿಲ್ಲ, ಆಯಿಲ್ ಇಂಜಿನ್ ಹಾಕಿ ತೋಟ ಮಾಡ್ತಿದ್ರು. ಅವಾಗಿಂದನೂ ನಮಗೆ ತೋಟದಾರ ಅಂತಿದ್ರು. ಅಲ್ಲ, ಈಗ ನೀವು ದೊರೆಗಳು ಅಂತ ಹೇಳ್ಕೊಳ್ತಿದ್ರಿ, ಆಗ ಭೂಮಿ ಜಾಸ್ತಿ ಇರಬೇಕಿತ್ತಲ್ಲ ಅಂತ. ಜಾಸ್ತಿ ಸಾಕಷ್ಟು ಐತ್ರಿ ಅದು. ಆವಾಗಿನ ಕಾಲದಾಗ ಅವ್ರು ಏನೇನೋ ಮನೆಯಾಗ ಕೆಲಸ ಮಾಡೋಂಥ ವ್ಯಕ್ತಿಗಳಿಗೆ ಒಂದೊಂದು 2 ಎಕರೆ 3 ಎಕರೆ 10 ಎಕರೆ ಈ ಗತಿ ಅವ್ರಿಗೆ ಕೊಟ್ಟು ಎಲ್ಲ ಖಾಲಿ ಆಗ್ಯಾವ. ಈಗ ನಾವು ಜನಸಂಖ್ಯೆ ಜಾಸ್ತಿ ಆಗಿವಿ, ಅವರೆಲ್ಲರೂ ಭಾಗಗಳಾಗ್ಯಾವ. ಒಂದು 60-70 ಮಂದಿ ನಾವು, ನಮ್ಮ ತಾತನ ವಂಶಕರು. ಹೌದಾ? ಹೌದ್ರಿ. ಈಗ ನಿಮಗೆ ಇರೋದು 2.5 ಎಕರೆ ಭೂಮಿ. 2.5 ಎಕರೆ ಕೃಷಿಯನ್ನೇ ಅವಲಂಬಿಸ್ಕೊಂಡಿದ್ದೀರಿ? ಕೃಷಿಯನ್ನೇ ಅವಲಂಬಿಸ್ಕೊಂಡಿದ್ದೀರಿ. ಬೇರೆ ಏನು ವ್ಯವಹಾರಗಳು? ಬೇರೆ ಏನು ವ್ಯವಹಾರಗಳಿಲ್ಲ. ಬೇರೆ ಏನಿಲ್ಲ. ಹೇಗೆ ಅನಿಸುತ್ತೆ ನಿಮಗೆ ಒಂದು ಕೃಷಿ, ಕೃಷಿಯಿಂದ ಒಂದು ಸುಸ್ಥಿರವಾದ ಜೀವನ ನಡೆಸಲಿಕ್ಕೆ ಅನುಕೂಲ ಐತ್ರಿ ಸರ್? ಅನುಕೂಲ ಇದೆ, ಅನುಕೂಲ ಆಗೈತೆ. ನಾವು ಸದ್ಯಕ್ಕೆ ನಾವು ಸಪ್ರೇಟ್ ಆದ್ಮೇಲೆ ನಮ್ಮ ಹೆಣ್ಮಕ್ಳು, ನಾನು ನನ್ನ ಮಗಳು, ಮಗಳನ್ನ ನಾನು ಮದುವೆ ಮಾಡಿಕೊಟ್ಟೆ. ಅದೇ ಕೃಷಿನ ಕೆಲಸ ಮಾಡ್ತಿದ್ಲು, ಸ್ವಲ್ಪ ಅಲ್ಪ ಓದ್ಕೊಂಡಿದ್ಲು. ಅಮ್ಮನ ಮದುವೆ ಮಾಡಿಕೊಟ್ಟಿನಿ. ನನ್ನ ಮಗ 2nd ಇಯರ್ ಓದ್ತಾನ. ಈಗ ನಾನು ಕೃಷಿ ಮಾಡ್ತೀನಿ, ನನ್ನ ಮಗ ಬಿಡುವಿದ್ದಾಗ ಬಂದು ಮಾಡ್ತಾನೆ, ನಾನು ನಮ್ಮ ಹೆಣ್ಮಕ್ಳು ಎಲ್ಲ ಮಾಡ್ತೀನಿ. ಈಗ ನೀವು ಕೃಷಿಯನ್ನೇ ನಂಬ್ಕೊಂಡು ಬಂದಿರೋದ್ರಿಂದ ನಿಮ್ಮ ಭೂಮಿ ಯಾವ ಥರದ ಸ್ವಭಾವದಿದೆ ಅಂದರೆ ಈ ಕಪ್ಪು ಮಣ್ಣು ಎರೆಮಣ್ಣು ಈ ಥರ ಹೇಳ್ತಾರಲ್ಲ, ಯಾವ ಥರದ್ದು ನಿಮ್ಮ? ನಮ್ದು ಕೆಂಪು ಬಣ್ಣ ಭೂಮಿ, ಕೆಂಪು ಮಣ್ಣು. ಕೆಂಪು ಮಣ್ಣು ಯಾವ್ಯಾವ ಬೆಳೆಗಳನ್ನು ಬೆಳೀಲಿಕ್ಕೆ ಸೂಕ್ತ ಅದು? ಅದು ಶೇಂಗಾ, ಸೂರ್ಯಪಾನ, ತೊಗರಿ, ಆ ನಂತರ ಹತ್ತಿ, ಏನು ಹಾಕಿದ್ರು ಬೆಳೀತ್ರಿ, ಚೆನ್ನಾಗಿ ಬರ್ತದೆ, ಚೆನ್ನಾಗಿ ಬರ್ತದೆ. ಕಾಯಿಪಲ್ಯ, ಕಾಯಿಪಲ್ಯ ಏನು ಹಾಕಿದ್ರು ಚೆನ್ನಾಗಿ ಬರ್ತದೆ. ಅಂದರೆ ತರಕಾರಿಗಳನ್ನೆಲ್ಲ ಬೆಳಿತೀರಿ? ಬೆಳಿತೀವ್ರಿ. ಓಹೋ, ಅಷ್ಟು ಬೆಳೆಯಂಗಿಲ್ಲರಿ, ಸುಮ್ಮನೆ ಒಂದು ಅರ್ಧ ಎಕರೆ ಹಾಕ್ಕೊಂಡಿರ್ತೀವಿ. ಈ ತೊಗರಿ, ಸೂರ್ಯಪಾನ, ಶೇಂಗಾ ಅವೆಲ್ಲ ಬೆಳಿತೀವಿ, ಚೆನ್ನಾಗಿ ಬೆಳಿತೀವಿ. ಹತ್ತಿ ಅವೇ ವಾಣಿಜ್ಯ ಬೆಳೆಗಳು ನಿಮಗೆ? ಅವೇ ವಾಣಿಜ್ಯ ಬೆಳೆಗಳು. ನಿಮ್ಮ ಆಹಾರ ಬೆಳೆಗಳು ಯಾವ್ಯಾವು? ಆಹಾರ ಬೆಳೆಗಳು ಅಂತಂದ್ರೆ ತೊಗರಿ ಬೆಳೆ ನಿಮಗೆ ಉಪಯೋಗತ್ತೆ. ಸಜ್ಜಿನೂ ಸ್ವಲ್ಪ ಬೆಳಿತೀವಿ ನಾವು, ತಿನ್ನಕಂತ ಸಜ್ಜಿ ಬೆಳಿತೀವಿ. ಅಷ್ಟೇ ರೀ. ಬೇರೆ ಜೋಳ ಆಗಲಿ? ಜೋಳ ಬೆಳಿತೀವ್ರಿ, ಬೆಳೆದ್ರೂ ಸಹಿತ ಅದು ಸರಿಯಾದ ರೀತಿಯಿಂದ ನಮ್ಮ ಎರೆಕ್ ಬರಂಗಿಲ್ಲ, ಅದು ಕಪ್ಪು ಭೂಮಿಗೆ ಬರ್ತದೆ. ಆ ಕಾರಣದಿಂದ ಸಜ್ಜಿ ಬೆಳೆದ್ರೆ ಜಾಸ್ತಿ ನಾವು. ಶೇಂಗಾ ಮುಖ್ಯ ಬೆಳೆ ನಿಮಗೆ? ಶೇಂಗಾ, ಶೇಂಗಾ, ಹತ್ತಿ, ಸೂರ್ಯಪಾನ. ಶೇಂಗಾ, ಹತ್ತಿ, ಸೂರ್ಯಪಾನ ಮುಖ್ಯ ಬೆಳೆ ನಿಮಗೆ? ಮುಖ್ಯ ಬೆಳೆ. ಪ್ರತಿ ವರ್ಷ ಇವು ರೊಟೀನ್ ಆಗ್ತಿರ್ತಾವ? ರೊಟೀನ್ ಆಗ್ತಿರ್ತಾರ. ಯಾವ ಸಮಯದಲ್ಲಿ ಅಂದರೆ ಮುಂಗಾರಿಗೋ ಹಿಂಗಾರಿಗೋ ನೀವು ಶೇಂಗಾ ಬೆಳೆಯೋದು? ಈಗ ಮುಂಗಾರಿ ನಾವು ತೊಗರಿ ಹಾಕಿದ್ದೀವಿ ರೀ, ತೊಗರಿ ತಕ್ಕಂದ ತಕ್ಷಣಕ್ಕೆ ಈಗ ಶೇಂಗಾ ಹಾಕಿವಿ. ಶೇಂಗಾ ಒಂದು ತಿಂಗಳದ ಬೆಳೆ ಐತೆ, ಇನ್ನೊಂದು 3 ತಿಂಗಳದಾಗ ಶೇಂಗಾ ಬಂದ್ಬಿಡ್ತದೆ. 2.5 ಎಕರೆಲ್ಲೂ ತೊಗರಿನೇ ಬೆಳಿತೀರಿ? 2.5 ಎಕರೆದಾಗ ಒಂದು ಸ್ವಲ್ಪ ತೊಗರಿ ಹಾಕಿದ್ದೀನಿ ರೀ, ಒಂದು ಸ್ವಲ್ಪ ಸಜ್ಜೆ ಹಾಕಿದ್ದೆ. ಸಜ್ಜೆ ಹಾಕೊಂಡಿದ್ದೆ. ಅವೆರಡು ಬಂದವ್ರೆ. ಅಕ್ಕಡಿ ಸಾಲ ಅಕ್ಕಡಿಯಾಗಿ ಬೆಳಿತೀರಾ, ಹೇಗೆ ಅದು? ಏನು ಬೇರೆ ಬೇರೆ ಬೆಳಿತೀರಾ? ಇಲ್ಲ ರೀ, ಪೂರ್ತಿಯಾಗಿ ತೊಗರಿ ಹಾಕಿದ್ರು ತೊಗರಿ ಹಾಕಿಬಿಡೋದು ಒಂದು ಸೈಡ್, ಒಂದು ಒಂದು 1 ಎಕರೆ, 1-1.5 ಎಕರೆದಾಗ ಸಜ್ಜೆ ಹಾಕೋದು. ಅದ್ರೊಳಗೆ ಮಧ್ಯದಲ್ಲಿ ಅಕ್ಕಡಿ ಕಾಳು ಅಂತ ಸಣ್ಣ ಪುಟ್ಟ ಯಾವ್ದು ಹಾಕ್ತೀವಿ. ಆದ್ರೂ ಬಂದ್ರೆ ಬಂತು, ಬರ್ಲಿಕ್ಕಿರಲ್ಲ, ಬಂದ್ರೆ ಸ್ವಲ್ಪ ಸ್ವಲ್ಪ ಬಂದಿರ್ತಾವ್ರಿ ನಮಗೆ ತಿನ್ನಕ್ಕ ಆಗಷ್ಟು. ತೊಗರಿ ಇಳುವರಿ ಚೆನ್ನಾಗಿ ಬರ್ತಿದೆಯಾ ನಿಮಗೆ? ಚೆನ್ನಾಗಿ ಬರ್ತದೆ. ಏನಾದರೂ ಸಮಸ್ಯೆಗಳು ಉಂಟೆ ಬೆಳೆಯನ್ನು ಬೆಳೆದ್ರಲ್ಲಿ? ಅದು ರೋಗ ಬರ್ತಿರ್ತಾರಲ್ರಿ, ಆ ರೋಗಕ್ಕೆ ಸರಿಯಾದ ರೀತಿಯಿಂದ ಎಣ್ಣೆ ಕೊಡೋದ್ರಿಂದ, ಗೊಬ್ಬರ ಕೊಡೋದ್ರಿಂದ ನಾವು ಹೆಚ್ಚು ಹೆಚ್ಚು ಎಣ್ಣೆ ಗೊಬ್ಬರನ ಬಳಸ್ತೀವ್ರಿ. ಓ, ಕುರಿಹಟ್ಟಿ, ಕೊಟ್ಟಿಗೆ ಗೊಬ್ಬರನೇ ಜಾಸ್ತಿ ಬಳಸೋದು? ಹ್ಞೂ, ಕೊಟ್ಟಿಗೆ ಗೊಬ್ಬರನೇ ಜಾಸ್ತಿ ಬಳಸೋದು. ಕುರಿಹಟ್ಟಿ ನಮ್ಮ ಭೂಮಿ ಸ್ವಲ್ಪ ಫಲವತ್ತತವಾಗಿ ಸ್ವಲ್ಪ ಶಕ್ತಿ ಜಾಸ್ತಿ ಅದಾವಲ್ರಿ, ಅವೆಲ್ಲ ಬೆಳಿತಾವ. ಅಂದರೆ ನೀವು ರಾಸಾಯನಿಕ ಗೊಬ್ಬರಗಳು ಬಳಸೋದು ಕಡಿಮೆನಾ? ಕಡಿಮೆ ಒಂದು ಸಂದರ್ಭದಾಗ ಬಳಸಲೇಬೇಕಾಗತ್ತೆ ರೀ. ನಮ್ಮ ಬೆಳೆಗಳನ್ನ ನೋಡಿಕೊಂಡ್ ಬಳಸಲೇಬೇಕಾಗತ್ತೆ, ಆದರೂ ಕಡಿಮೆ ರೀ ಅದನ್ನ ಬಳಸಲ್ಲ. ಅಂದರೆ ಈಗ ನೋಡಿ, ನೀವು ಹೇಳೋ ಪ್ರಕಾರ ನಿಮ್ಮ ಭೂಮಿ ಫಲವತ್ತತೆಯನ್ನು ಉಳಿಸ್ಕೊಳ್ಳೋದಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ? ಮಾಡ್ತೀವಿ. ಅಂದರೆ ಈಗ ಯಾವುದೇ ಬೆಳೆಯನ್ನು ಬಿತ್ತನೆಗಿಂತ ಮುಂಚೆ, ಈಗ ಮುಂಗಾರು ಬಿತ್ತನೆ ಶುರುವಾಗೋದಕ್ಕಿಂತ ಮುಂಚೆ ನಿಮ್ಮ ಭೂಮಿಯ ಸಿದ್ಧತೆ ಕೆಲಸ ಯಾವಾಗ ಶುರುವಾಗ್ತದೆ, ಏನೇನು ಮಾಡ್ತೀರಿ? ಅದರೆ ನಾವು ಮಳೆ ಬರ್ತಲ್ರಿ ಉಗಾದಿ ನಂತರ, ಆವಾಗ ಮಳೆಗಾಲದಾಗ ಸ್ವಲ್ಪ ಮಳೆ ಬಂತಂದ್ರೆ ನಾವು ಎಲ್ಲ ಕುಂಟೆ ಮಡಿಕೆ ಎಲ್ಲ ರೆಡಿ ಮಾಡ್ಕೊಂಡು ಕೂತು ಬಿಡ್ತೀವ್ರಿ. ಒಂದು ಮತ್ತೊಂದು ಮಳೆ ಬರ್ತದಲ್ರಿ, ಆ ಸಂದರ್ಭದಾಗ ನಾವು ಬೆಳೆನ ಹಚ್ಕೊಂತೀವಿ. ಯಾಕಂದ್ರೆ ನಾವು ಪಂಪ್ಸೆಟ್ ಐತೆ, ಆದರೂ ಸಹಿತ ಅದು ಸರಿಯಾದ ರೀತಿಯಿಂದ ಬರೋಗಲ್ಲ. ಮೊದಲು ಭೂಮಿ ಬಹಳ ತಂಪಾಗ್ಬೇಕ್ರಿ, ತಂಪಾಗಿ ಫಲವತ್ತವಾಗಿತ್ತು ಅಂದ್ರೆ ಅದನ್ನ ನಮಗೆ ಬೆಳೆಯಕ್ಕೆ ಅನುಕೂಲ ಆಗುತ್ತೆ. ಈಗ ಭೂಮಿಯನ್ನ ಹದ ಮಾಡ್ಕೊಳ್ಳುವಾಗ ತಿಪ್ಪೆ ಗೊಬ್ಬರ ಎಲ್ಲ ಹಾಕ್ತೀರಾ? ತಿಪ್ಪೆ ಗೊಬ್ಬರ ಹಾಕ್ತೀವಿ, ತಿಪ್ಪೆ ಗೊಬ್ಬರ ಹಾಕ್ತೀವಿ. ಸಮಯ ಸಿಕ್ಕರೆ ಇದು ಕುರಿ ಹಟ್ಟಿಗಳನ್ನು ತರಿಸ್ತೀವಿ. ತರಿಸ್ತೀರಿ ನೀವು? ಅಂದ್ರೆ ಈಗ ಬೇಸಿಗೆ ಟೈಮಲ್ಲೆಲ್ಲ ತರಿಸ್ಕೊಳ್ತೀರಾ? ಕುರಿ ಹಟ್ಟಿ ನಾವು ಏನಾರ ತಬ್ಬಿಸಿದ್ವಿ ಅಂತಂದ್ರೆ ಅಲ್ಲಿ ನಾವು ಕೊಟ್ಟಿಗೆ ಗೊಬ್ಬರ ಹಾಕಲ್ಲ, ಅಗತ್ಯ ಇಲ್ಲ, ಅಗತ್ಯ ಇಲ್ಲ, ಗೊಬ್ಬರ ಅಲ್ಲಿ ಸಿಕ್ಕಿರ್ತದೆ, ಸಿಕ್ಕಿರ್ತದೆ. ಅಂದ ವೇಳೆ ನಮಗೆ ಕುರಿಹಟ್ಟಿ ಸಿಗಲಿಲ್ಲ ಅಂದ್ರೆ ಕೊಟ್ಟಿಗೆ ಗೊಬ್ಬರ ಹಾಕೊಂಡ್ಬಿಡ್ತೀವಿ. ಓ, ಹಾಗೆ ಖರೀದಿ ಮಾಡ್ಕೊಂಡು. ಅಂದ್ರೆ ನೀವು ಪ್ರತಿ ವರ್ಷ ಕುರಿಯವ್ರನ್ನ ಕರ್ಸ್ಕೊಳ್ತೀರಿ? ಪ್ರತಿ ವರ್ಷ ಕರ್ಸ್ಕೊಂತೀವ್ರಿ. ಅದು ಹೇಗೆ, ಅವ್ರಿಗೆ ಏನು ಸಂಭಾವನೆ ಕೊಡ್ತೀರಿ, ಹೇಗೆ ಅವ್ರಿಗೆ? ರೀ, ಕುರಿ ಮ್ಯಾಗಲಕ್ಕರಿ 100 ಕುರಿ ಇದ್ದು ಅಂತ ಇಟ್ಕ ಅವ್ರಿಗೆ ಒಂದು 500 ರೂಪಾಯಿ ಕೊಡ್ಬೇಕು ದಿವಸ. ದಿನಕ್ಕೆ 500? ದಿನಕ್ಕೆ 500 ಕೊಡ್ಬೇಕು. ನಮ್ಮ ಒಂದು ಒಂದು ವಾರದಾಗ ಬೇಡ, 10 ದಿವಸದಾಗ 1 ಎಕರೆ ಹೊಲ ಹೋಗ್ಬಿಡ್ತೀರಿ. 1 ಎಕರೆ 2 ಎಕರೆನ ಅವರು ಮುಗಿತದೆ. ಅದಿಷ್ಟು ಅವರು ಅಲ್ಲಲ್ಲಿ ಜಾಗ ಚೇಂಜ್ ಮಾಡಿ ಚೇಂಜ್ ಮಾಡಿ ಚೇಂಜ್ ಮಾಡಿ ಇನ್ನು ಕೊಟ್ಟಿಗೆ ಗೊಬ್ಬರ ನಮಗೆ ಸಿಗದಿದ್ದ ಪಕ್ಷದಲ್ಲಿ ಅವು ಆಕಳ ದನಗಳಂತ ಬರ್ತಾರೆ, ಬಿಳೆವು. ಹೌದು, ಬಿಳೆ ದೇಶಿ ತಳಿ. ಆ ತಳಿಗಳು ಬರ್ತಾರೆ, ಅವರು ಒಬ್ಬೊಬ್ಬರು 70-80-100 ತನಕ ಸಾಕಿರ್ತಾರೆ. ಅವ್ರನ್ನ ಕರ್ಕೊಂಬಂದು ಇದೇ ಆ ಥರ ಹಟ್ಟಿ ಥರ ತಪ್ಪಿಸಿಬಿಡ್ತೀವಿ. ಇದು ಒಂದು ರೀತಿಯಿಂದ ನಿಮಗೆ ಭೂಮಿ ಫಲವತ್ತತೆಯನ್ನು ಮಾಡ್ಕೊಳ್ಳೋಕ್ಕೆ ಒಂದು ಸುಲಭವಾದ ದಾರಿ ಇದು. ನಿಮಗೆ ಶ್ರಮನು ಕಡಿಮೆ ಆಗ್ತದೆ, ಶ್ರಮ ಕಡಿಮೆ ಆಗುತ್ತೆ. ಹೌದಾ, ಕೊಟ್ಟಿಗೆ ಗೊಬ್ಬರ ಸುಲಭವಾಗಿ ಸಿಗುತ್ತದೆ? ಸುಲಭವಾಗಿ ಸಿಗುತ್ತೆ, ಹಳ್ಳಿಯಾಗ ಸಿಗುತ್ತೆ, ಸುಲಭವಾಗಿ ಸಿಗುತ್ತೆ. ಈಗ ನಿಮ್ಮ ಅನುಭವದ ಪ್ರಕಾರ ಕುರಿ ಹಟ್ಟಿ ತರಿಸಿರ್ತೀರಲ್ವ, ಅದಕ್ಕೂ ಮತ್ತು ಆಕಳುಗಳು ದೇಸಿ ಆಕಳುಗಳನ್ನು ತರಿಸಿರ್ತೀರಿ, ಯಾವುದು ಹೆಚ್ಚು ಸೂಕ್ತ ಅಂದರೆ ಫಲವತ್ತತೆ? ಈ ಆಕಳ ತಂಬಿರ್ತೀವಲ್ರಿ, ಬಿಳಿ ಆಕಳುಗಳನ್ನು, ಅದೇ ತುಂಬ ಫಲವತ್ತತವಾಗಿರುತ್ತೋ, ಜಲ್ದಿ ಆ ಗೊಬ್ಬರ ಕರಿಗೋಗುತ್ತೆ ರೀ. ಇದು ಕುರಿಯಟ್ಟು ಗೊಬ್ಬರ ಸ್ವಲ್ಪ ಕರಗೋದು ಕಷ್ಟ, ಕಷ್ಟ ಆಗ್ತದೆ, ಕಷ್ಟ. ಅದು ಸ್ವಲ್ಪ ಗಟ್ಟಿರ್ತದೆ, ಆ ಕಾರಣದಿಂದಾಗಲೇ ಅದು ಜಲ್ದಿ ಪುಡಿ ಆಗೋದಿಲ್ಲ. ಅಂದರೆ ನಿಮ್ಮ ಭೂಮಿ ಎಲ್ಲ ಒಂದಿಷ್ಟು ಮಿದುವಾಗಿ ಇರ್ತದೆ, ಯಾವಾಗಲೂ ಮಿದುವಾಗಿರುತ್ತೆ, ಚೆನ್ನಾಗಿರ್ತದೆ. ಕಸಗಳು ಸ್ವಲ್ಪ ಜಾಸ್ತಿ ಬರ್ತಾವ್ರಿ, ಕಸದ ಎಣ್ಣೆನೂ ಹೊಡಿತೀವಿ ಸಂದರ್ಭ ಸಿಕ್ಕರೆ, ಇಲ್ಲ ಅಂದ್ರೆ ಕೂಲಿ ನಾವು ಮನೆಯವ್ರ ತೆಗೆದು ಬಿಡ್ತೀವಿ, ಸ್ವಲ್ಪ ಅಲ್ರಿ ಭೂಮಿ. ಈಗ ನಿಮ್ಮ ಭಾಗದಲ್ಲಿ ತೊಗರಿ ಮುಖ್ಯ ಬೆಳೆ, ಮುಖ್ಯ ಬೆಳೆ, ಪ್ರತಿಯೊಬ್ಬರು ಬೆಳೀತಾರೆ. ಈ ತೊಗರಿಯಲ್ಲಿ ಏನೇನು ಸಮಸ್ಯೆಗಳು ಕಂಡು ಬರ್ತಾವ? ಬರ್ತಾವ್ರಿ, ರೋಗಗಳು ಬರ್ತಾವ. ಅಕಸ್ಮಾತ್ ಬಂದ್ರಪ್ಪ ಅಂದ್ರೆ ಎಣ್ಣೆ ಹೊಡಿತೀವಿ, ಕಡಿಮೆ ರೀ, ಅಲ್ಲಿ ಬರೋದನ್ನು ಕಡಿಮೆ, ರೋಗಗಳು ಬರೋದನ್ನು ಕಡಿಮೆ, ಬೆಳೆದು ಬಿಡ್ತಾವ ತಾನ. ಇಳುವರಿ ಎಲ್ಲ ಚೆನ್ನಾಗಿ ಬರ್ತದೆ? ಇಳುವರಿ ಚೆನ್ನಾಗಿ ಬರುತ್ತೆ. ಎಕರೆಗೆ ಎಷ್ಟು ಸಿಗ್ತದೆ? ಎಕರೆಗೆ ಒಂದು 5 ಕ್ವಿಂಟಲ್ ವರೆಗೆ ಬರುತ್ತೆ. 5 ಕ್ವಿಂಟಲ್. ಮಾರ್ಕೆಟ್ ರೇಟ್ ಎಲ್ಲ ಚೆನ್ನಾಗಿದೆ ಈ ವರ್ಷ? ಭಾಳ ಚೆನ್ನಾಗೈತ್ರಿ ಸರ್. ಏನ್ ರೇಟ್ ಇದೆ ಈಗ? 10,300 ನಾವು ಕೊಟ್ಟಿವಿ, ಈಗ 9,000 ಚಿಲ್ಲರೆ ಆಗೈತ್ರಿ, 9,700 ಆಗೈತ್ರಿ. ಒಂದು ಕ್ವಿಂಟಲ್ಗೆ? ಒಂದು ಕ್ವಿಂಟಲ್ ಕ್ವಿಂಟಲ್ಗೆ ಮಿನಿಮಮ್ 10,000 ಇಡ್ರಿ. 10,000 ಇಟ್ಕೊಳ್ಳಿ. ಎಕರೆಗೆ ಎಷ್ಟು ಬರುತ್ತೆ, ಎಷ್ಟು ಕ್ವಿಂಟಲ್ ಬರ್ತದೆ? ಎಕರೆಗೆ ಒಂದು 5 ಕ್ವಿಂಟಲ್ ಬರುತ್ತೆ. 5 ಕ್ವಿಂಟಲ್ ಬರುತ್ತೆ. ಒಂದು ಎಕರೆಗೆ ಕನಿಷ್ಠ ಏನಿಲ್ಲ ಅಂದ್ರು 50,000 ನೀವು ಗಳಿಸ್ತೀರಾ? ಹೌದ್ರಿ ಸರ್. ಬರೀ ತೊಗರಿಯಿಂದ? ತೊಗರಿ ಮುಂಗಾರಿನ ಆರಂಭದ ಬೆಳೆ ಇದು. ಎಷ್ಟು ತಿಂಗಳ ಅವಧಿ ಬೆಳೆ ಇದು ನಿಮಗೆ ತೊಗರಿ? 4 ತಿಂಗಳ ರೀ ಸರ್. 4 ತಿಂಗಳಿಗೆಲ್ಲ ಸಿಕ್ಬಿಡ್ತದೆ? 4 ತಿಂಗಳು ಒಮ್ಮೆಲೆ ಬೀಜನ ಬಿತ್ತು ಬಿಡ್ತೀವಿ ನಾವು, ಸಸಿ ಮಾಡಕ್ಕ ಅದಲ್ಲ ಅಲ್ರಿ, ಅದು ಬೀಜನ ಹಾಕ್ಬಿಡ್ತೀವಿ, 4 ತಿಂಗಳಿಗೆ ಅದು ಬಂದ್ಬಿಡ್ತು. ಬಿತ್ತುವ ವಿಧಾನಗಳು ಹೇಗೆ ತೊಗರಿಗೆ, ಯಾವ ವಿಧಾನದಲ್ಲಿ ಬಿತ್ತಿದ್ರೆ ಚೆನ್ನಾಗಿ ಬರ್ತದೆ ಅಂತ? ಫಸ್ಟ್ ಅಶ್ವಿನಿ ಮಳೆ ಬಿಟ್ಬಿಡಕ್ರಿ, ಭರಣಿ ಮಳೆ ಬಿಟ್ಟು ರೋಹಿಣಿ ಮಳೆ ಅಂತ ಒಂದು ಮಳೆ ಬರ್ತದೆ. ಆ ಮಳೆ ಏನಾದ್ರೊಳಗೆ ನಾವು ಫಲವತ್ತವತ್ತವಾಗಿ ಆ ಭೂಮಿನ ರೆಡಿ ಮಾಡ್ಕೊಂಡ್ರ, ಅವಾಗ ನಾವು ಈ ಕೂರಿಗೆ ಮುಖಾಂತರ, ಅವು ಟ್ರ್ಯಾಕ್ಟ್ರಿಯಿಂದ ಬಂದವು ಕೂರಿಗಳು ಇವಾಗ, ಅದ್ರ ಮುಖಾಂತರ ಬಿತ್ತು ಬಿಡ್ತೀವಿ. ಬಿತ್ತಿದಾಗ ಅದು ಯಾವಾಗ ಅದು ನಾಟಕ ಇತ್ತು ಅಂದ್ರೆ ಅಷ್ಟರೊಳಗೆ ಮತ್ತೆ ಮಳೆ ಬಂತು ಸರ್, ಎಲ್ಲ ನೀರು ಕೊಟ್ಬಿಡ್ತೀವಿ. ಸಾಲಿನಿಂದ ಸಾಲಿಗೆ ಏನಾದ್ರೂ ಅಂತರ ಇಷ್ಟು ಅಂತರ ಇರುತ್ತೆ? ಎಷ್ಟಿರ್ಬೇಕು? ಒಂದು ಸುಮಾರು 1-2 ಫೂಟ್ ಅಂತರ ಇರುತ್ತೆ. ಹಾ ಹಾ, ಸಾಲಿನಿಂದ ಸಾಲಿಗೆ. ಆಮೇಲೆ ಬೀಜದಿಂದ ಬೀಜಕ್ಕೆ? ಬೀಜದಿಂದ ಬೀಜಕ್ಕೆ 1 ಫೂಟ್ ಆಗ್ಬೋದು, 1/2 ಫೂಟ್ ಆಗ್ಬೋದು, ಆ ಬಿತ್ತ ಹೊತ್ತಿನಾಗ ಲೆಕ್ಕ. ಅಂದ್ರೆ ಅಂತರ ಜಾಸ್ತಿ ಇದ್ದಷ್ಟು ಅನುಕೂಲನಾ, ಅಥವಾ ಹತ್ತಿರ ಹತ್ತಿರದಲ್ಲಿ ಬಿದ್ರೆ ಅಥವಾ ಏನಾದ್ರು ಗಿಡ? ಅಂತರ ಏನಿಲ್ಲ ಅಂದ್ರೆ 1-2 ಫೂಟ್ ಇತ್ತಂದ್ರೆ ಅದ ಒಳ್ಳೇದ್ರಿ. ಅದ್ರಕ್ಕಿಂತ ಮಧ್ಯದಲ್ಲಿ ಏನಾದ್ರೂ ಬೀಜ ಬಿದ್ದು ನಾಟಿ ಬಿತ್ತದ್ರಾಗಂದ್ರೆ ಅದನ್ನ ತೆಗೆದು ಬಿಡ್ತೀವಿ ನಾವು. 1/2 ಫೀಟ್, ಒಂದು ಸಸಿಯಿಂದ ಸಸಿಗೆ 1/2 ಫೂಟ್, ಸಾಲಿಂದ ಸಾಲಿಗೆ 2 ಫೂಟ್. ಈ ತೊಗರಿ ಬೆಳೆಗೆ ನೀರನ್ನು ಹಾಯಿಸೋದಿಲ್ಲ ಯಾವಾಗ, ಎಷ್ಟು ಸಲ ನೀರು ಕೊಟ್ಟರೆ ಸೂಕ್ತ ಅನ್ಸುತ್ತೆ? ಅದು ಮಳೆ ಮೇಲೆ ಲೆಕ್ಕ ರೀ, ಏನಿಲ್ಲ ಅಂತಂದ್ರೆ 15 ದಿವಸಕ್ಕೊಂದ್ಸಲ ನೀರು ಬಿಡ್ಲೇಬೇಕು. ಅದಕ್ಕೆ ಅಷ್ಟರೊಳಗೆ ಮಳೆ ಬಂತು ಸರಿ, ಮಳೆ ಬರಲಿಲ್ಲ ಅಂದರೆ ನಾವು ನೀರು ಬಿಡ್ಬೇಕು. ಬರೀ ಮಳೆ ಚೆನ್ನಾಗಿ ಆಗಾಗ ಮಳೆ ಆಗ್ತಿದ್ರೆ ನೀರಿನ ಅಗತ್ಯ ಅಗತ್ಯನೇ ಇಲ್ಲ ರೀ ಸರ್. ಬೋರ್ವೆಲ್ ನೀರು ಅದು ಬಳಸೋ ಅಗತ್ಯ ಇಲ್ಲಿ. ನಾವು ಅದನ್ನು ನೋಡ್ಕೊಂಡ್ರೆ ಇಲ್ಲಿ ಬಗಲ ಕಾಯಿಪಲ್ಯ ಮಾಡ್ಕೊಂಡಿರ್ತೀವಿ 1 ಎಕರೆದಷ್ಟು, ಆ ಹೆಚ್ಚುವರಿ ನೀರು ಅದಕ್ಕೆ ಕೊಟ್ಕೊಂಡ್ಬಿಡ್ತೀವಿ. ಈ ತೊಗರಿ ಬೆಳೆ ನಮ್ಗೆ ಮೇನ್ ಬೆಳೆ. ಹೌದು, ಈ ಮಳೆ ಒಂದು ವೇಳೆ ನಮ್ಗೆ ಸರಿಯಾದ ಟೈಮಿಗೆ ಬರಲಿಲ್ಲ ಅಂದ್ರೆ ಆ ಕಾಯಿಪಲ್ಯ ಸ್ವಲ್ಪ ಡೌನ್ ಆದ್ರೆ ಚಿಂತಿಲ್ಲ, ಅದಕ್ಕೆ ನಾವು ಮಾನ್ಯತೆ ಕೊಡ್ತೀವಿ. ತೊಗರಿಗೆ ಮಾರ್ಕೆಟ್ ಎಲ್ಲಿ ನಿಮಗೆ, ಎಲ್ಲಿ ಮಾರಾಟ? ಅಲ್ಲ, ನಮ್ಮ ಪಕ್ಕದ ತಾವರಗೀರ, ನಮ್ಮ ತಾಲೂಕು ಕನಕಗೀರ. APMC ಕೊಡ್ತೀರಾ? APMC ಖಾಸಗಿಯಲ್ಲಿ ಮಾರ್ತೀರಾ? ಹೇಗೆ? ಇಲ್ಲ, APMC ಗೆ ಕೊಡ್ತೀವಿ. APMC APMC ಬೆಲೆ ಹೇಗೆ ನಿಗದಿ ಮಾಡ್ತಾರೆ? ಅದು ನಿಗದಿ ಬೆಲೆ ಅಂತ ಅನ್ನೋದಕ್ಕಿಂತ ಅವು ಮಾರ್ಕೆಟ್ ಯಾವ ಥರ ಇರ್ತಾವ ಅದನ್ನ ನೋಡ್ಕೊಂಡು, ಇವತ್ತು 1 ರೇಟ್ ಆದರೆ ನಾಳೆಗೆ 1 ರೇಟ್ ಆಗ್ತಿರ್ತಾರೆ. ಆ ಪ್ರಕಾರ ನೋಡ್ಕೊಂಡು ನಾವು ಮನೆಗೆ ಶೇಖರಣೆ ಮಾಡಿ ಇಟ್ಟಿರ್ತೀವಿ, ಯಾವಾಗ ರೇಟ್ ಸೂಕ್ತ ಅನಿಸಿದಾಗ ಅದು ತೆಗೆದು ಕೊಟ್ಬಿಡ್ತೀವಿ. ಅಂದರೆ ಏನಾದರೂ ಗುಣಮಟ್ಟದ ಮೇಲೆ ಬೆಲೆ ನಿರ್ಧಾರ ಆಗ್ತದ? ತೊಗರಿದ ಗುಣಮಟ್ಟದ ಬೆಲೆ ನಿರ್ಧಾರ ಏನಾಗಲ್ರಿ, ಒಂದೇ ಥರ ಬರ್ತಾವೆ. ಮಿಷಿನ್ಗೆ ಹಾಕೋದ್ರಿಂದ ಗುಣಮಟ್ಟದ ಇದನ್ನ ಬರ್ತಾವೆ. ನೀವು ಸಂಸ್ಕರಿಸ್ಕೊಂಡು ಹೋಗ್ತೀರಾ? ಸಂಸ್ಕರಣೆ ಮಾಡ್ಕೊಂಡೆ ತಗೊಂಡು ಹೋಗ್ತೀರಿ? ಹ್ಞೂ ರೀ. ವೇಸ್ಟೇಜ್ ಎಲ್ಲ ತೆಗೆದು ತೆಗೆದು ಎಲ್ಲ ರೆಡಿ ಮಾಡ್ಕೊಂಡು ತಗೊಂಡು ಹೋಗ್ತೀವಿ. ಮತ್ತೆ ರಾಶಿ ಆದಮೇಲೆ 1 ವಾರ ಒಣಗಿಸಿ ಅದನ್ನ ಸರಿಯಾದ ರೀತಿಯಿಂದ ತಗೊಂಡು ನಮ್ಗೆ ಎಷ್ಟು ಬೇಕಾಗ್ತಿ ತಿನ್ನಕ್ಕೆ ಇಟ್ಕೊಂಡು ಉಳಿಕೆ ತಗೊಂಡು ಕೊಟ್ಬಿಡ್ತೀವಿ. ನಾನು ಗಮನಿಸಿದಾಗೆ ತೊಗರಿಗೆಲ್ಲ ಮೊದಲೆಲ್ಲ ಈ ಕೆಂಪು ಮಣ್ಣನ್ನ ಮಿಶ್ರಣ ಮಾಡ್ತಿದ್ರು, ಅದು ಯಾಕೆ? ಅದು ಈಗಲೂ ಇದೆಯಾ ಪದ್ಧತಿ ತೊಗರಿಯನ್ನ ಸ್ಟಾಕ್ ಮಾಡ್ಕೊಳ್ಳುವಾಗ ಕೆಮ್ಮಣ್ಣನ್ನ ಹಚ್ಚಿ ಮನೆಯಲ್ಲಿ ಸ್ಟಾಕ್ ಮಾಡ್ಕೊಳ್ಳೋದು ಈಗಲೂ ಇದೆಯಾ? ಈಗಲೂ ಇದೆ. ಯಾಕೆ ಮಾಡ್ತಾರೆ ಅದು? ಯಾಕೆ ಮಾಡ್ತಾರೆ ಅಂದ್ರೆ ಅದಕ್ಕೆ ಹುಳ ಬೆಳಗಲ್ರಿ. ಮನ್ಯಾಗ ನಾವು ಒಂದು ವರ್ಷ ಇವತ್ತು ಬೆಳೆ ಬಂದೈತಲ್ಲ ತೊಗರಿ, ಇವತ್ತಿನ ಡೇಟ್ಲಿಂದ ಇನ್ನೊಂದು ವರ್ಷದ ತನ ಆದ್ರೆ ಅದಕ್ಕೆ ಹುಳ ಬರಂಗಿಲ್ಲ. ತೂತು ಬೆಳಗಲ್ಲ, ಸಣ್ಣ ತೂತು ಬೀಳ್ತಾವ್ರಿ, ಅದು ಬೆಳಂಗಿಲ್ಲ. ಆ ಕೆಮ್ಮಣ್ಣ ಇದು ಮಾಡ್ಕೊಂಡು ಅದ್ರ ಸ್ಟಾಕ್ ಮಾಡ್ಕೊಂಡಿಟ್ಕೊಂಡಿವಪ್ಪ, ನಮ್ಗೆ ಎಷ್ಟು ಬೇಕಾದ್ರೆ ತಕ್ಕಂದು ಮತ್ತೆ ನೆನೆ ಹಾಕಿ ನಾವು ಬೇಳೆ ಮಾಡ್ಕೋಬಹುದು. ಅದು ಮಣ್ಣ ಅಥವಾ ಔಷಧಿನ? ಮಣ್ಣಿನಾಗ ಔಷಧ ಶಕ್ತಿ ಇರುತ್ತೆ ಅಂತ ಇರ್ತದೆ ಕೆಮ್ಮಣ್ಣದ. ಈಗಲೂ ನೀವು ಈ ಪದ್ಧತಿ ಇದೆಯಾ? ಇದೆ ಇದೆ ಸರ್. ಸ್ಟಾಕ್ ಮಾಡ್ಕೊಂಡ್ರೆ ಮಾತ್ರ ಆ ರೀತಿ ಮಾಡ್ತೀರಿ? ಮಾಡ್ತೀರಿ. ಇಲ್ಲ ಬೆಲೆ ಚೆನ್ನಾಗಿದೆ ಅಂದ್ರೆ ನೀವು ನೇರವಾಗಿ ಮತ್ತೆ ಅದ್ರಾಗ ಸ್ವಲ್ಪ ಬೇವಿನ ತಪ್ಪಲ ಅದು ಸತೆ ಕುಡಿಸ್ತೀರಿ ಸ್ವಲ್ಪ. ಒಂದು 100% ಮಣ್ಣು ಹಾಕಿದ್ರೆ ಒಂದು 10% ಆ ಬೇವಿನ ಎಲೆ ಹಾಕ್ತೀವಿ. ಎಲೆ ಹಾಕ್ತೀರಿ, ಹಾಗಾಗಿ ಹುಳ ಬೀಳೋದಿಲ್ಲ. ಹುಳ ಬೀಳೋದಿಲ್ಲ. ನಿಮ್ಗೆ ಸ್ಟಾಕ್ ಇಟ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಅನುಕೂಲ ಆಗುತ್ತೆ. ತೊಗರಿಯ ಬೆಲೆ ಕುಸಿತ ಆಗಿದ್ದುಂಟ? ಕುಸಿತ ಆಗಿತ್ತು ಅವಾಗ. ಈ ಸದ್ಯದಲ್ಲಿ ಹೈರೇಟ್ ಆಗಿದೆ, ತುಂಬಾ ಬೆಳೀತಾ ಇದೆ. ಅವಾಗ ಈಗ ಒಂದ್ 2 ವರ್ಷದಿಂದ 4-5 ಸಾವಿರ ಹಿಂಗ್ ಕೊಡ್ತಿದ್ವಿ, ಈಗಿಲ್ಲ 10,000 ಸಮೀಪ ಬಂದದ. ಇನ್ನ ಅವಾಗಿಂದ ಏರ್ಕಂತ ಹೋಗ ತರ್ತ ಇಳ್ಕಂತ ಬರಾಗಿಲ್ಲ. ಈಗ ನೆಲ್ಲು ರೇಟ್ ಅದೇ ರೇಟ್ ಆಗೈತ್ರಿ. ಸಜ್ಜಿ ರೇಟ್, ಸಜ್ಜಿ ರೇಟ್ ನೋಡ್ರಿ, 2,500 2,600 ಹಿಂಗಾಗೈತಿ ಇವಾಗ. ಅಂತೂ ನಿಮ್ಮಲ್ಲಿ ತೊಗರಿ ಉತ್ತಮವಾಗಿ ಬೆಳೆ ಬರ್ತದೆ, ಉತ್ತಮ ಬೆಲೆ ಸಿಗ್ತದೆ, ಲಾಭದಾಯಕ ಆಗಿದೆ. ಲಾಭದಾಯಕ ಈ ಎಕರೆಗೆ 50,000 ರೂಪಾಯಿ ಆದಾಯ ಬರುತ್ತೆ. ಖರ್ಚು ಎಷ್ಟು ಬರ್ತದೆ ಒಂದು ಎಕರೆ ತೊಗರಿ ಬೆಳೆ ಬೆಳೆಯೋದಕ್ಕೆ? ಒಂದು ಎಕರೆ ತೊಗರಿ ಬೆಳೆ ಬೆಳಿಬೇಕಾದಪ್ಪ ಅಂದ್ರೆ ಸುಮಾರು ಒಂದು 8,000-10,000 ರೂಪಾಯಿ ನನ್ನ ಅನ್ಸಿಕೆ. ನಾವು ಸ್ವಲ್ಪ ಇದು ರಾಸಾಯನಿಕ ಗೊಬ್ಬರ ಹಾಕೋದು ಸ್ವಲ್ಪ ಕಡಿಮೆ ಮಾಡ್ತೀವಲ್ಲ, ಆ ಕಾರಣದಿಂದಾಗಲಿ ನಮಗೆ ಸ್ವಲ್ಪ ಕಡಿಮೆ ಬರ್ತದೆ. ಇನ್ನು ಗೊಬ್ಬರ ಅಂಗಡಿಯನ್ನು ಗೊಬ್ಬರ ತಗೊಂಬಂದು ಹಾಕ್ತಾರಲ್ಲ ಅವ್ರಿಗೆ 12,000 ತನಕ ಬರುತ್ತೆ. 12,000 ಹೌದು. ಹ್ಮ್, ಒಂದು 10-12,000 ಖರ್ಚು ಹೋದ್ರು ಸಹಿತ ಒಂದು 10,000 ಹೋಗುತ್ತೆ. 35-40,000 ಲಾಭ ಅಂತೂ ಉಳಿದೇ ಉಳಿತದೆ. ಒಬ್ಬ ಸಾಮಾನ್ಯ ರೈತ ಒಂದು ಸಣ್ಣ ಕುಟುಂಬದಲ್ಲಿ ಸುಸ್ಥಿರ ಜೀವನ ನಡೆಸಲಿಕ್ಕೆ ಸಾಧ್ಯವಾಗ್ತದೆ. ಮತ್ತೆ ಹಿಂಗಾರಿಗೆ ಮತ್ತೆ ಬೇರೆ ಬೆಳೆಗಳನ್ನ ಬೆಳಿಬಹುದು. ಬೆಳಿಬಹುದು ಸರ್. ಹಿಂಗಾರಿನಲ್ಲಿ ಏನ್ ಬೆಳಿತೀರಿ ನೀವು? ಹಿಂಗಾರಿನಲ್ಲಿ ಮತ್ತಿದೆ ಶೇಂಗಾ. ಶೇಂಗಾ ಈ ಸದ್ಯಕ್ಕಂತ್ರ ಶೇಂಗಾನ ಹಾಕಿಬಿಟ್ಟಿನ್ರಿ ಎಲ್ಲ. ಈಗ ಸದ್ಯ ಶೇಂಗಾ ಇದೆ? ಶೇಂಗಾ ಐತ್ರಿ. 3 ಕ್ವಿಂಟಲ್ ಬೀಜ ಹಾಕಿನ್ರಿ. ಓಹೋ, 2.5 ಎಕರೆಗೂ ಪೂರ? 2.5 ಎಕರೆಗೆ 3 ಕ್ವಿಂಟಲ್ ಬೀಜ. ಯಾವ ತಳಿಯನ್ನು ಹೆಚ್ಚು ಬಿತ್ತದ ನೀವು? ಅದು ಯಾವುದೇ ಒಂದು ಆರಿಸಿಕೆದಾರ ಕೊಟ್ಟರಿ, ಒಂದು ಯಾವುದೇ ಒಂದು ತಳಿ ಕೊಟ್ಟರೆ. ನೀವು ರೈತ ಸಂಪರ್ಕ ಕೇಂದ್ರ ಅಲ್ಲಿ ಸಲಹೆ ಪಡ್ಕೊಂಡ ನಾವು ತಜ್ಞರ ಜೊತೆ ಸಂಪರ್ಕದಲ್ಲಿ ಇದೀವಿ ರೀ. ಹೋಗಿ ಅವ್ರ ತಕ್ಕೆ ಇವಾಗ ಯಾವ ಎಣ್ಣೆ ಹೊಡಿಬೇಕು, ಇವಾಗ ಯಾವ ಬೆಳೆ ಬೆಳಿಬೇಕು ಅಂತ ಎಲ್ಲ ತಿಳಿಸ್ಕೊಟ್ಬಿಡ್ತಾರೆ ನಾವು ಸಲಹೆ ಪ್ರಕಾರ. ನಾವು ಇನ್ನು ಕಾಯಿಪಲ್ಯ ಪಾಯಿಪಲ್ಯ ಹಾಕ್ಬೇಕಾದ್ರೆ ನಾವು ಅದನ್ನೇನು ನಮಗೆ ಬರ್ತಕ್ಕಂಥ ಬೆಳೆ ಅಂತ ಹಾಕಾಗಲ್ರಿ, ಹಾಕಂತ ಹಾಕ್ಬಿಡ್ತೀವಿ. ಒಂದು ಟೈಮ್ ರೇಟ್ ಸಿಕ್ಕರೆ ಚೆನ್ನಾಗಾಗತ್ತೆ, ಸಿಗಲಿಲ್ಲ ಅಂದ್ರೆ ಹೋಗುತ್ತೆ. ಶೇಂಗಾ ಬಿತ್ತನೆಯ ಕ್ರಮಗಳು ಏನೇನು? ಯಾವ ತಿಂಗಳಲ್ಲಿ ಯಾವ ಮಳೆಯ ಅವಧಿಯಲ್ಲಿ ಬಿತ್ತಿದ್ರೆ ಸೂಕ್ತ? ಅದು ಶೇಂಗಾ ಅಂದ್ರೆ ಶೇಂಗಾ ನವಂಬರ್ ಡಿಸೆಂಬರ್ದಾಗ ಹಾಕಿದ್ರೆ ಚೆನ್ನಾಗಿ ಬರ್ತಾರೆ. ಚೆನ್ನಾಗಿರ್ತದೆ. ಚೆನ್ನಾಗಿ ನವಂಬರ್ ಡಿಸೆಂಬರ್ನಾಗ ಹಾಕಿದ್ರೆ ಚೆನ್ನಾಗಿರ್ತು. ಅವಾಗ ಚಳಿಗಾಲ ಇರ್ತಾರಲ್ರಿ, ಈ ಚಳಿಗಾಲ ಮುಗಿಯಕ್ ಬಂತು ಇನ್ಮೇಲೆ ಅದು ಕಾಳು ಹಿಡಿಯಕ್ ಒಳಗೆ ಚಲವಾಗತ್ತಲ್ಲ, ಈಗ ಬಿಸಿಲು ವಾತಾವರಣಕ್ಕೆ ಅದು ಚೆನ್ನಾಗಿ ಒಳಗೆ ಕಾಯಿ ಗಟ್ಟಿಯಾಗಿ ಬಿಡುತ್ತೆ. ಓಹೋ, ಶೇಂಗಕ್ಕೆ ಏನಾದರೂ ಸಮಸ್ಯೆಗಳು ಇದೆಯಾ? ಸಮಸ್ಯೆಗಳು ಅಂತ ಏನಲ್ರಿ, ಅದೇನು ಸಮಸ್ಯೆ ಬರಲ್ಲ, ಸ್ವಲ್ಪ ಯಾವಾಗ ಎಣ್ಣೆ ಹೊಡಿಬೇಕಾಗತ್ತೆ. ಸಸ್ಯ ಬೆಳವಣಿಗೆಯಲ್ಲಿ ಏನಾದರೂ ಸಮಸ್ಯೆಗಳು ಕಾಣ್ತವ? ಏನು ಕಾಣಂಗಿಲ್ಲ ರೀ, ಅವ್ರ ಬೀಜನ ನಾವು ಕರೆಕ್ಟಾಗಿ ಬೀಜ ಆಗಿರ್ತೀವಿ. ಇದು ಭೂಮಿನ ಫಲವತ್ತತೆ ಆಗಿ ಹಾಕಿದ್ರೆ ಮಾತ್ರ ಅದು ಬೀಜ ಚೆನ್ನಾಗಿ ನಾಟುತ್ತೆ, ಇಲ್ಲಕ್ರೆ ಎಂಥ ಬೀಜ ಆದರೂ ನಾಟಾಗಿಲ್ಲ. ಯಾವುದೇ ಬಿತ್ತನೆ ಬೀಜವನ್ನು ಬೀಜೋಪಚಾರ ಮಾಡಬೇಕು ಅಂತ ತಜ್ಞರು ಹೇಳ್ತಾರೆ. ಹೌದು, ನೀವು ಮಾಡ್ತೀರಿ? ನಾವು ಹತ್ತಿ ಹಾಕಿದ್ರೆ ಮಾತ್ರ ಮಾಡ್ತೀವಿ ರೀ. ಈ ಶೇಂಗಕ್ಕೆ ಮಾಡಲ್ಲ, ಬೀಜೋಪಚಾರ ಮಾಡಲ್ಲ. ಮಾಡೋದಲ್ಲ ಬೀಜೋಪಚಾರ ಅಂತ ಗೊತ್ತಿರ ನಿಮಗೆ? ಅವು ಅದ್ರಾಗ ಒಂದು ಯಾವುದೋ ಒಂದು ಇದು ಕಳಿಸ್ತಾರೆ ರೀ, ಅವ್ರು ನಾವ ಮಾಡಿವಿ ಅಂತೇಳಿ ಅವ್ರು ಆರಿಸಿಕೆ ಕೊಡ್ತಾರೆ ನಮ್ಗೆ. ಅದು ಬೀಜೋಪಚಾರ ಮಾಡಿದ್ದೇ ಬೀಜಗಳನ್ನು ಕೊಡ್ತಾರೆ. ಸೊ ಹಾಗಾಗಿ ಅದನ್ನ ನೀವೇನು ಇದು ಮಾಡ್ತಾ ಇಲ್ಲ. ಈ ಸಜ್ಜಿ ಪ್ಯಾಕೆಟ್ ಆದ್ರೂ ಸಹಿತ ಅವರೇ ಅದನ್ನ ಮಾಡಿ ಅವ್ರ ಕಡೆಯಿಂದ ನಾವು ತಗೊಂತೀವಿ. ಸೊ ಹಾಗಾಗಿ ಬೀಜೋಪಚಾರ ಮಾಡಿರೋ ಬೀಜಗಳಾಗಿರೋದ್ರಿಂದ ಬೆಳೆಗೆ ಅಷ್ಟು ಸಮಸ್ಯೆಗಳು ಕಾಣಲ್ಲ. ಕಾಣಲ್ಲ, ಕಾಣಲ್ಲ. ಈಗ ನಿಮಗೆ ಈ ಅಂದರೆ ಶೇಂಗಾ ಬೆಳಿಲಿಕ್ಕೆ ನೀರಿನ ಮೂಲಗಳೆಲ್ಲ ಇದಾವ ನಿಮಗೆ? ನೀವು ಬೋರ್ವೆಲ್ ಹಾಕ್ಸಿದಿರೋ ಅಥವಾ? ಬೋರ್ವೆಲ್ ಹಾಕ್ಸಿ. ನದಿ ಕಾಲುವೆ ನೀರು ಇದೆಯೋ ಹೇಗೆ? ಇಲ್ಲ, ಬೋರ್ವೆಲ್ ಸರ್, ನದಿ ಕಾಲುವೆ ನೀರು ನಮ್ಮ ಕಡೆ ಇಲ್ಲ, ಬೋರ್ವೆಲ್ ಹಾಕ್ಸಿವಿ. ಆ ಬೋರ್ವೆಲ್ ಮುಖಾಂತರನ ನಾವು ನೀರು ಹಾಯಿಸೋದು. ಯಾಕಂದ್ರೆ ಇದು ನಾವು ನೆಲ್ಲು ಯಾಕೆ ಬೆಳೆಯಂಗಿಲ್ಲ ಅಂತ ನಾನು ಹೇಳಿದ್ರೆ ಅದಕ್ಕೆ ನೀರು ಜಾಸ್ತಿ ಬೇಕಾಗುತ್ತೆ. ಜಾಸ್ತಿ ಬೇಕಾಗುತ್ತೆ. ಈ ಶೇಂಗಾ ಬೆಳೆಗೆ ಅಂದ್ರೆ ನೀರು ಸ್ವಲ್ಪ ಕಡಿಮೆ ಬೇಕಾಗುತ್ತೆ. ಒಂದು ವಾರಕ್ಕೆ ಒಂದ್ಸಲ ಹಾಯಿಸ್ಬಿಟ್ರಪ್ಪ ಅಂದ್ರೆ ಚೆನ್ನಾಗಿ ನಡೀತಿದ್ವು. ಈಗ ಬಜರಂಗಬಲಿ ಅವರೇ, ನೀವು ಹೇಳಿ ಸರ್ಕಾರದಿಂದ ಯಾವ್ಯಾವ ರೀತಿಯ ಧನ ಸಹಾಯಗಳನ್ನು ಪಡ್ಕೊಂಡಿದ್ರಿ? ಸರ್ಕಾರದಿಂದ ಧನ ಸಹಾಯ ಅನ್ನೋದಕ್ಕಿಂತ ಇವು ನಮ್ಗೆ ಸಬ್ಸಿಡಿ ಒಳಗೆ ಸಿಗ್ತಾವಲ್ರಿ, ಅವು ಬೀಜನು ಸಬ್ಸಿಡಿಗಳು ಸಿಗ್ತಾವ, ಏನೋ ಒಂದು 10% 20% ಕಡಿಮೆ ಕೊಡ್ತಾರ, ಅಂತ ಸೌಲಭ್ಯಗಳನ್ನು ಪಡ್ಕೊಂತೀವಿ. ಆಮೇಲೆ ಇವು ಒಣಗಿಸಕ ಬರಕಂತ ಕೊಡ್ತಾರ, ಅದನ್ನು ಪಡ್ಕೊಂಡೇವಿ. ಸ್ಪ್ರಿಂಕ್ಲರ್ ಕೊಡ್ತಾರ, ಅದನ್ನು ಸಬ್ಸಿಡಿ, ಅದನ್ನು ತಗೊಂಡೀವಿ. ಎಲ್ಲಾ ಅನುಕೂಲಗಳ ಎಲ್ಲಾ ಅನುಕೂಲಗಳಿದೆ, ಎಲ್ಲಾ ಅನುಕೂಲ ತಗೊಳ್ತಾ ಇದ್ದಾರೆ. ಅವರು ನಮ್ಗೆ ಸಾಕಷ್ಟು ಹೆಲ್ಪ್ ಮಾಡ್ತಾರ್ರಿ. ಯಾವ್ದಾದ್ರು ಬಂದ್ರೆ ಇಂಥದ್ ಬಂದು ನೋಡ್ರಿ ದೊರೆಗಳ ಅಂತ ಹೇಳ್ತಾರ, ನಾವು ಅದನ್ನ ಹೋಗಿ ಅದು ಏನ್ ಬೇಕಾದ ಕಾಗದ ಪತ್ರ ಕೊಟ್ಟು ತಗೊಂಡ್ ಬರ್ತೀವಿ. ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಅಂದ್ರೆ ನಿಮ್ಗೆ ರೈತರ ಖಾತೆಗೆ 2,000 ರೂಪಾಯಿಗಳನ್ನೆಲ್ಲ ಹಾಕ್ತಾರಲ್ಲ, ನಿಮಗೆ ಬರ್ತದೆ? ಬರ್ತದೆ ಸರ್. ಅದು ಯಾವ ರೀತಿ ಸಹಾಯ ಆಯ್ತು ನಿಮ್ಗೆ? ರೈತರಿಗೆ ನಿಜವಾಗಿ ಉಪಯೋಗ ಆಗ್ತಿದೆಯಾ? ನಿಜವಾಗಿ ಅದು ಉಪಯೋಗ ಆಗ್ತೈತ್ರಿ ಸರ್. ಅವಾಗ ನಮಗೊಂದು ಅದು ಬಂದ ತಕ್ಷಣಕ್ಕೆ ನಮ್ಗೆ ಹೊಲಕ್ಕೆ ಬೇಕಾದಂಥ ರಂಟಿ ಮಡಿಕೆ ನಾವು ಹೊಡಿತಿರ್ತೀವಲ್ಲ, ಟ್ರ್ಯಾಕ್ಟ್ರಿ ಪ್ಯಾಕ್ಟ್ರಿ ನಡೆಸಿರ್ತೀವಲ್ಲ, ಅದಕ್ಕೆ ಕೊಡಕ್ಕೆ ನಮ್ಗೆ ಅನುಕೂಲ ಆಗ್ತದೆ. ಎರಡನೇ ಮಾತೇನಪ್ಪ, ನಮ್ದು ಏನು ಸಮಸ್ಯೆ ಇರಲಿಲ್ಲ ಅಂದ್ರೆ ಹುಡುಗರು ಸಾಲಿ ಓದುತ್ತಾರ, ಅವ್ರಿಗೇನಾದ್ರೂ ಹೆಲ್ಪ್ ಆಗುತ್ತೆ. ಒಟ್ಟು ಆಸರೆ ಆಗಿದೆ, ರೈತರಿಗೆ ಆಸರೆ ಆಗೈತೆ, ಅದು ಬಹಳ ಬಹಳ ಬಹಳ ಆಸರೆ ಆಗೈತೆ. ಬೆಳೆ ವಿಮೆ ರೈತರು ಮಾಡಿಸ್ಬೇಕು ಅಂತ ಹೇಳ್ತಾರೆ, ನೀವು ಮಾಡಿಸಿದ್ರಿ? ಮಾಡಿಸಿದ್ರಿ ಸರ್. ಯಾವಾಗಾದ್ರೂ ನಿಮ್ಗೆ ಅದರಿಂದ ಉಪಯೋಗ ಆಗಿದೆಯಾ? ಆಗೈತ್ರಿ ಸರ್. ಒಂದ್ಸಲ ತೊಗರಿ ಲಾಸ್ ಆಗೈತ್ರಿ ಸರ್. ಆ ತೊಗರಿಗೆ ನಮ್ಗ ಎಕರೆಕ್ ₹8,000 ಪರಿಹಾರದನ ಕೊಟ್ಟಿದ್ರು. ಅವಾಗ ಫ್ರೂಟ್ಸ್ ತಂತ್ರಾಂಶದಲ್ಲಿ ರೈತರು ನೋಂದಣಿ ಮಾಡಿಸ್ಕೋಬೇಕು ಅಂತೇಳಿ ಸರ್ಕಾರ ಇತ್ತೀಚೆಗೆ ಹೇಳ್ತಾನೆ ಇದೆ. ನೀವು ಯಾವುದೇ ಸೌಲಭ್ಯಗಳನ್ನು ತೆಗೆದುಕೊಳ್ಳೋದಕ್ಕೆ ಆ ಒಂದು ತಂತ್ರಾಂಶದಲ್ಲಿ ನಿಮ್ಮ ಬೆಳೆಯ ವಿವರಗಳನ್ನ, ಭೂಮಿಯ ವಿವರಗಳನ್ನ ಮಾಹಿತಿ ತುಂಬಬೇಕು ಅಂತ ಇದೆ. ನಿಮ್ಮಲ್ಲೆಲ್ಲ ಆಗಿದೆಯಾ? ನೀವೆಲ್ಲ ಮಾಡಿದ್ದೀರಾ? ಮಾಡಿದ್ದೀನಿ ಸರ್. ಒಂದು ಬುಕ್ಕನ ಕೊಟ್ಟಾರ ಅವರು, ಅದೆಲ್ಲ ತುಂಬಿಕೊಂಡ ಒಂದು ಬುಕ್ಕನ ಕೊಟ್ಟಾರ, ಒಂದು ಒಂಥರ ಐಡಿ ಕಾರ್ಡ್ ಇದ್ದಂಗೆ ಐತೆ, ಅದು ಕೊಟ್ಟಾರ. ಅಲ್ಲ, ಅದು ನಿಮಗೆ ಕಿಸಾನ್ ಕಾರ್ಡ್ ಅಂತ ಕೊಟ್ಟಿದ್ದಾರೆ. ಆದ್ರೆ ಈಗ ಒಂದು ಆ್ಯಪ್ನಲ್ಲಿ, ಒಂದು ಮೊಬೈಲ್ ಆ್ಯಪಲ್ಲಿ ಫ್ರೂಟ್ಸ್ ತಂತ್ರಾಂಶದಲ್ಲಿ ನಿಮ್ಮ FID ದಾಖಲೆ ಆಗಬೇಕು, ಫಾರ್ಮ್ಸ್ ಇನ್ಫಾರ್ಮೇಶನ್ ಡೀಟೇಲ್ಸ್ ಬೇಕು ಅಂತೇಳಿ ಮಾಡ್ತಾ ಇದಾರಲ್ವಾ, ಆಗಿದೆಯಾ? ನೀವು ಮಾಡ್ಕೊಂಡಿದ್ದೀರಾ? ಅದು ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲರಿ, ಮಾಡ್ಕೊಂಡಿಲ್ಲ. ಅವನ್ನ ಕೂಡಲೇ ಅದನ್ನ ನೀವು ನಿಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಕೇಳಿದ್ರೆ ಹೇಳ್ಬಿಡ್ತಾರೆ, ಆಗಿಲ್ಲ ಅಂದ್ರೆ ಬೇಗ ಮಾಡಿಸ್ಕೊಳ್ಳಿ, ಇಲ್ಲ ಅಂದ್ರೆ ನಿಮಗೆ ಬೇರೆ ಬೇರೆ ಸೌಲಭ್ಯಗಳು ಸಿಗುವಾಗ ಸಮಸ್ಯೆ ಆಗ್ತದೆ ಅಂತಕ್ಕಂಥದ್ದು ಸರ್ಕಾರದ ಎಚ್ಚರಿಕೆ ಸೂಚನೆ ಕೊಡ್ತಾನೆ ಇದ್ದಾರೆ. ಒಳ್ಳೆಯದು ಬಜರಂಗ್ ಬಲಿ ಅವರೇ. ಕೊನೆಯದಾಗಿ ನಮ್ಮ ಕೇಳುಗರಿಗೋಸ್ಕರ, ಒಬ್ಬ ಸಾಮಾನ್ಯ ರೈತ ಕುಟುಂಬ ಕೃಷಿಯಲ್ಲಿ ನೆಮ್ಮದಿಯ ಬದುಕು, ಒಂದಿಷ್ಟು ಅಭಿವೃದ್ಧಿಯನ್ನು ಕಂಡುಕೊಳ್ಳಕ್ಕೆ, ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಲಿಕ್ಕೆ, ಆ ಥರದ ಅನುಕೂಲಗಳನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆಯಾ? ಸಾಧ್ಯತೆ ಇದೆ ಸರ್. ಅಥವಾ ಇನ್ನೂ ಹಣಕಾಸಿನ ಅಡಚಣೆಯ ಮಧ್ಯನೇ ನಾವು ಸಾಗಬೇಕಾಗಿದೆಯಾ? ಇಲ್ಲ ಇಲ್ಲ ಇಲ್ಲ ಇಲ್ಲ ಸರ್, ಸಾಧ್ಯತೆ ಐತಿ. ನಮ್ಮ ಮಕ್ಕಳಿಗೆ ನಾವು ಎಲ್ಲಿಯೂ ಸಾಲ ಮಾಡಿದ್ರು ಸಹಿತ ಸಂದರ್ಭ ಬಂದ್ರೆ ಆ ನಮ್ಮ ಬೆಳೆಗಳನ್ನ ನಮ್ಮನ್ನು ಕೈ ಹಿಡಿತಾವ. ಯಾವಾಗೋ ಒಮ್ಮೆ ಭೂತಾಯಿ ನಮ್ಗೆ ತೊಂದರೆ ಕೊಡ್ಬೋದು, ಯಾವಾಗ್ಯೂ ಕೊಡಂಗಿಲ್ಲ, ಒಂದ್ಸಲ ಕೊಟ್ಟಿರ್ತಾನೆ. ಅದಕ್ಕೆ ಅನುಕೂಲ ಐತ್ರಿ ಸರ್. ಕೊಟ್ಟಾಗ ನಾವು ಎಲ್ಲಾರ ಹೋಗಿ ಸಾಲ ಗಿಲ್ಲ ತಂದು ಮಾಡಿದ್ರೆ ಇನ್ನೊಂದು ವರ್ಷ ನಾವು ಪರ್ಯಂತ ಶಕ್ತಿ ಪಡೆದಿರ್ತೀವ್ರಿ. ಮಣ್ಣು ಪರೀಕ್ಷೆ ಮಾಡಿಸ್ಕೋಬೇಕು ಅನ್ನೋದು ತಜ್ಞರ ಅಭಿಪ್ರಾಯ. ನಿಮ್ಮ ಭೂಮಿಯ ಮಣ್ಣಿನ ಪರೀಕ್ಷೆ ಆಗಿದೆಯಾ? ಆಗಿದೆ ಸರ್. ಯಾವಾಗ ಮಾಡಿಸಿದ್ರಿ? ಸುಮಾರು ಒಂದು 4 ವರ್ಷದಿಂದ ಮಾಡಿಸಿದ್ದೇನ್ರಿ ನಾನು, ಇಲ್ಲೇ ಗಂಗಾವತಿಯಾಗಿ ಮಾಡಿಸಿದ್ದೆ. ಅದರ ಅವರ ಸಲಹೆಗಳನ್ನು ಅನುಸರಿಸಿ ಅವ್ರು ಇಂಥ ಬೆಳೆನ ಈ ಭೂಮಿಗೆ ಹಾಕ್ಬೇಕಂತ ಹೇಳಿದ್ರು. ಅದನ್ನ ಅನುಸರಿಸ್ತಾ ಇದ್ರಿ ನೀವು? ಅದನ್ನ ಅನುಸರಿಸ್ತಾ ಇದ್ದೀನಿ. ಪೋಷಕಾಂಶಗಳನ್ನು ಕೊಡುವುದಾಗಿರ್ಬೋದು, ಗೊಬ್ಬರಗಳು, ಇಂಥ ಬೆಳೆನ ಹಾಕ್ಬೇಕು, ಇಂಥ ಟೈಮ್ನಾಗ ಇಂಥ ಬೆಳೆ ಹಾಕ್ಬೇಕು, ಈ ಭೂಮಿಗೆ ಇದು ಸರಿ ಹೋಗುತ್ತೋ ಅಂತೇಳಿ ಎಲ್ಲ ಸಲಹೆ ಕೊಟ್ಟಿರ್ತಾರ್ರಿ ಅವ್ರು. ಬಜರಂಗ ಬಲಿ ಅವರು ಕೃಷಿಯಿಂದ ಹತಾಶರಾಗಿದ್ದುಂಟ? ಹತಾಶರ ಹೇಳಿದ್ನಲ್ರಿ ಸರ್, ಒಂದು 4-5 ವರ್ಷದಿಂದ ನೆರೆ ಅವಳಿ ಅಂತ ಬಂದು ಬೆಳೆ ಇದ್ದದ್ದೆಲ್ಲ ಫೇಲ್ ಆಯ್ತು, ಅರ್ಧಂಬರ್ಧ ಆಗ್ಬಿಡುತ್ತಿ. ತೊಗರಿ ಒಳಗೆ ಸಸಿ ಹೊಡೆದ್ಬಿಟ್ವು, ಆದ್ರೂ ಒಂದು 50% ಹೋತು, 50% ಬಂತು. ಆ ಟೈಮ್ನಾಗ ಸ್ವಲ್ಪ ನಮ್ಮ ಖರ್ಚಿಗೇನು ತೊಂದರೆ ಇಲ್ಲ ಬಂದಿತ್ತು, ಮತ್ತೆ ಸರ್ಕಾರದವ್ರು ನಮ್ಗೆ ಪರಿಹಾರಧನ ಕೊಟ್ಟರು, ಅಷ್ಟಕ್ಕೂ ಎಷ್ಟು ತೃಪ್ತಿ ಆಗ್ಬಿಟ್ಟು ನಾವು. ಅವಾಗ ಅವಾಗನ ಸ್ವಲ್ಪ ಆಗಿತ್ತು. ಈ ನಾನು ಮಾಡಕತ್ತಿದ್ದೆ ಸುಮಾರು ಒಂದು 12-13 ವರ್ಷ ಆತ್ರಿ ನಾನು ಬೇಸಾಯ ಮಾಡಕತ್ತಿ. ನಾ ಬೇಸಾಯ ಮಾಡಕತ್ತಿದಾಗ್ಲಿದ್ದ ಹತಾಶಗೊಂಡಿದ್ದು ಅದು ಒಂದೇ ಸಲ ಮತ್ತೆ ಇಲ್ಲ ಇಲ್ಲ. ಅದಕ್ಕಿಂತ ಮೊದಲ ನಮ್ದೊಂದು ಚಿಕ್ಕದೊಂದು ಅಂಗಡಿ ಇತ್ತು, ಆ ಅಂಗಡಿ ಒಳಗೆ ಕಾಂಪಿಟಿಷನ್ ವ್ಯವಹಾರ ನಡೆದ್ಬಿಟ್ಟು ಅದೇ ಥರನ ಅಂಗಡಿ ಮಾಡಿಬಿಟ್ರಲ್ಲ, ನಾವು ಅದನ್ನು ಬಿಟ್ಟು ಬೇಸಾಯಕ್ಕೆ ಬಂದು ಕೃಷಿಗೆ ನಿಂತ್ಕೊಂಡಿದ್ದೀರಿ. ಒಳ್ಳೆಯದು ಬಜರಂಗ ದೊರೆಯವರೇ, ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನ್ ವಾಣಿ ಗ್ರಾಮಾಂತರಂಗದಲ್ಲಿ ತಾವು ಭಾಗವಹಿಸಿ ತಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.

ಬೇಕು, ಕತ್ತಿ ಕಂಡ ಒಡನೆ ಕ್ರಮ ಜರುಗಿಸಬೇಕು, ಕತ್ತಿ ಕಂಡ ಒಡನೆ ಕ್ರಮ ಜರುಗಿಸಬೇಕು.